那以后父就能带着他才去世了，去世了很好的钱，然后回头回来去世了这一步，好好的这个把他们出来这个双眼了，这位你还是在那里好好的工作人员都给他们带着他们带着他们带着他们这功德一个人赚了，还是一个人在干干干干。这多关的是哪些事情？这个发展的路子里呢，什么的功德的路子里呢，还是什么在里面？忙着这个当这个忙的不一定走，啊，我都忙着另外一个做呢，这个什么忙？啊，这个时间，忙不忙的话，这个也有。मंगलांग सत्य प्रतीक मंगल दिशे भूति संस्कृत राष्ट्रपति विपत्त परहार संपत् उसे मंगल अंत मंगल कार्यक्रम यहा सदेश मंगल कार्य नैरवे ಅನುಗ್ರಹದಿಂದ ಈ ಕ್ಷೇತ್ರದಲ್ಲಿ ಒಂದು ಕೆಲವು ರಾಷ್ಟ್ರ ನಿರ್ಮಾಣಕ್ಕೋಸ್ಕರವಾಗಿ ಸತ್ಪುರುಷರು ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳುವ ಮನೆಯಲ್ಲಿ ಪೂರ್ವಕವಾಗಿ ಪ್ರಸನ್ನವಾದ ಭಕ್ತಿಪೂರ್ವಕವಾದ ಸಂಸ್ಕರಿಸಿರ್ತಕ್ಕಂತಹ ಒಂದು ನಿವೇಶನದಲ್ಲಿ ಶ್ರೀಶ್ರೀವರ ಒಂದು ಆಜ್ಞೆಯಂತೆ ಶ್ರೀ ಶ್ರೀನಿವಾಸ ದೇವಾಲಯವನ್ನು ಅಂತ ಶ್ರೀ ಸ್ವಾಮಿಗಳ ಪವಿತ್ರ ಮಂಗಳವಾರ ಆಶ್ರಮವನ್ನು ಸ್ಥಾಪನೆ ಮಾಡಿ ಮೂಲಕ್ಕೂ ಮಂಗಳ ಶಾಸನ ಮಾಡತಕ್ಕಂತಹ ಒಂದು ಕೃತಿ ನಿರಂತರವಾಗಿ ನಡೆಯಲಿ ಸಾರ್ವತ್ರಿಕವಾಗಿ ನಡೆಯಲಿ ಇದಕ್ಕೆ ಪೂರ್ವಕವಾಗಿ ಒಪ್ಪಿಸಿಕೊಂಡಿರ್ತಕ್ಕಂತಹ ಸೇವಕರು ಆಶ್ರಮದ ಸೇವಕರು ಈ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಅದರ ಜೊತೆಗೆ ನೆಲ ಸಹಕಾರವು ಕೂಡ ಇದಕ್ಕೆ ಸೇರಿಕೊಂಡಿದೆ ಎಂದು ನಾನು ಭಾವನೆ ಮಾಡುತ್ತೇನೆ. ಪ್ರತಿಯೊಬ್ಬರೂ ಇದಕ್ಕೆ ಸಹಾಯ ಸಂಪರ್ಕನ್ನು ಸೇವಾ ರೂಪದಲ್ಲಿ ಕೊಡುವುದಾಗಿದ್ದಾರೆ. ಯಾರಲ್ಲಿ ಭಗವಂತ ಉಷ್ಣವಾಗಿ ಹಣವನ್ನು ಕೊಡಿದ್ದಾನೆಯೋ ಅವರ ಹಣವನ್ನು ಸೇವಾ ರೂಪದಲ್ಲಿ ಸ್ಮೃತಿಸುವುದಕ್ಕೆ ಒಂದು ಶ್ರೇಷ್ಠವಾದ ಮಾರ್ಗ ಈ ಆಶ್ರಮ ನಿವೇಶನದಲ್ಲಿ ಆಶ್ರಮವನ್ನು ಕಟ್ಟಿ ಅದು ಸಾರ್ವಭಾವ ನಡೆಯಲಿಕ್ಕೆ ಎಲ್ಲರಿಗೂ ಕೂಡ ಸಹಾಯ ಮಾಡುತ್ತಾರೆ ಎಂಬುದಾಗಿ ನಾವು ಸದ್ವಿಷಯವನ್ನು ಪರಮಾತ್ಮನನ್ನು ವಿಜ್ಞಾಪನೆ ಮಾಡಿಕೊಳ್ತಾ ಈ ಕೆಲಸ ಒಬ್ಬರಿಂದ ಸಾಧ್ಯವಲ್ಲ, ಅನೇಕರಿಂದ ಸಾಧ್ಯವಾಗಬೇಕು. ಒಬ್ಬ ದೊಡ್ಡ ಸನ್ಯಾಸಿಗಳು ತಮ್ಮ ಶಿಷ್ಯ ಜೊತೆಯಲ್ಲಿ ಒಂದು ಗ್ರಾಮಕ್ಕೆ ಹೋಗಿದ್ದಾಗ ಅದು ಕ್ಷಮಕಾಲ ಈ ಸನ್ಯಾಸದ ದುಃಖಕ್ಕೆ ಇವರ ಜೊತೆ ಬಂದಿರುವ ಶಿಷ್ಯರ ಆರೋಪಣೆಗೆ ಸಾಮರ್ಥ್ಯ ಆಗುವುದಿಲ್ಲ ಅಂತ ಕ್ಷಮಕಾಲ ಎಲ್ಲರೂ ಕೂಡ ಪೂರ್ವಸರ ಕೊಡುವ ಬಾಧ್ಯತೆಯಲ್ಲ ಅಂತ ಕರೆಯುತ್ತಿರುವ ಸುಮ್ಮನೆ. ಆಗ ಒಬ್ಬ ಹಣ್ಣರ ಮುಂದೆ ಎದುರಿಸಿಕೊಂಡು ಸ್ವಾಮಿಗಳ ಶಿಕ್ಷೆಯನ್ನು ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸರಿಯಾದವನ್ನು ನಾನು ಮಾಡುತ್ತೇನೆ ಅಂತ ಹೇಳುವ ಸಾಧ್ಯವಾಗುತ್ತೆ. ನೀವು ಕೊಡುಗೊಟ್ಟೆ ನೆಲದ ಅಭಿಷೇಕ ಬಂದರೂ ನಮಗೆ ಆದರೆ ಕೆಲಸವನ್ನು ನೀವು ಹೇಗೆ ಮಾಡಿದ್ವಿ ಅಂತ ಕೇಳಿದಾಗ ಹೇಳಿದಂತೆ ನೀವು ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಗ್ರಾಂಡಿ ನಾನೇ ಸೇರಿಕೊಂಡಾಗ ನಿಮ್ಮ ಗ್ರಾಂಡಿದೆ ನನ್ನ ಗ್ರಾಂಡಿ ನೆಲದ ಬಂದಿರುತ್ತಿದೆ ಎಲ್ಲರೂ ಹೋಗ್ತಿರ್ತಾರೆ. ಈ ಕೆಲಸ ಆಗುತ್ತಿರೋದನ್ನು ತೋರಿಸ್ಕೊಟ್ಟು ಅಂತ ಹೇಳಿ ಕಚೇರಿ ಕೇಳಿದ್ದು ಕಾರ್ಯಕರ್ತನಲ್ಲಿ ಐಶ್ವರ್ಯವರು ಸಂತೋಷವಾಗಿ ಪುಷ್ಪವಾಗಿ ಪ್ರಬೋಧವಾಗಿ ಪ್ರಚುರವಾಗಿ ರಾಜ್ಯವಾಗಿ ಸಮರ್ಪಣೆ ಮಾಡಿ ಅನುಕೂಲ ಹೇಳ್ತಾ ಇದ್ದರು ಅನುಕೂಲ ಇರೋದ್ರಿಂದ ಸಂಗ್ರಹ ಮಾಡಿ ಅವಾಗ ಹೇಳ್ತಕ್ಕಂಥದ್ದು ಕೂಡ ಈ ಕೆಲಸ ಸಂಪನ್ನವಾಗಬೇಕು ಸಂಪನ್ನವಾಗುತ್ತದೆ. ಇದಕ್ಕೆ ಶಿಷ್ಯರ ಅನುಗ್ರಹ ಉಂಟು ಅನುಗ್ರಹ ಇದನ್ನೆಲ್ಲರನ್ನು ಕಾಪಾಡಿ ಎಂದಾಗಿ ప్రార్థన చూసుకోండి. ఈ మాతృ చూసుకోండి. భగవంతుడి ఆచార్య అనుగ్రహించిన మాట్లాడింది. ఇదే రీతి కేవల హక్తుల హే ఇందు అందులో శాస్త్రమే మహాంగళాన్ని కాపాడేసి కొనేది మాకు ముఖ్యమంత్రులు యాదవ అలవెళ్ళు ప్రసాదం స్వీకరించే ఉండబెట్టున్న మాట కలిగి యాదవ దేవుడు ఎల్లరికూ ముంచే మాట్లాడితే ఈ ఎల్లని యాదాంతా మారి ప్రతియొక్కరికూ భగవత్ ప్రసాదం ముఖ్యమంత్రి హేళకుంటే భగవత్ దేవస్థానికి వచ్చిన మీద భగవత్ ప్రసాదం శుద్ధిగలవారు ఆ గిరిగల శుద్ధిగలతో శుద్ధిగా కూడా దేని ప్రసాదం దైవంతో భగవత్ ప్రసాదం స్వీకరించి పరమాత్మ విజయ పాత్ర విశేషమాగి ముందు శ్రీరంగ స్వామి అనుగ్రహం వారికి యశస్వి నడిపితే పాత్రమైన ఎల్ల భక్తాదులు గంగనాథ ఆంధ్రాలోకి అధిష్టించినటువంటి ఎంత కాపాడుతున్నారని ఎందుకు మొదలు అనుగ్రహం అనుగ్రహించుకోండి. అంతేగా